ಶಾಲೆ ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆಯಲ್ಲಿ ರಸಾವರಿ ಪದ್ಧತಿ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಬಿಎನ್ ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 2521 5253. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಈರುಳ್ಳಿ ಬೆಳೆಯಲ್ಲಿ ರಸಾವರಿ ಪದ್ಧತಿ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಬಿಎನ್ ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಶ್ರೀಮತಿ ಬಿ ಎನ್ ಗೀತಾಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈರುಳ್ಳಿ ಬೆಳೆಯಲ್ಲಿ ರಸಾವರಿ ಪದ್ಧತಿ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮ ಸ್ವಾಗತಕ್ಕ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಈಗ ಸಾಕಷ್ಟು ಜನ ನಮ್ಮ ರೈತ ಬಾಂಧವರು ನಮ್ಮ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆಯನ್ನು ಪ್ರಮುಖವಾಗಿ ಬೆಳೀತಾ ಇರ್ತಾರೆ. ಅವರು ಸಾಕಷ್ಟು ಪದ್ಧತಿಗಳಲ್ಲಿ ಬೆಳೀತಾರೆ. ನೀವು ಈಗ ರಸಾವರಿ ಪದ್ಧತಿಯಲ್ಲಿ ಬೆಳೆಯೋದು ಅಂತ ಹೇಳಿದ್ರೆ, ಈ ರಸಾವರಿ ಪದ್ಧತಿ ಅಂದ್ರೆ ಏನು, ಅದನ್ನ ಯಾವ ರೀತಿ ಬೆಳಿಬೇಕು ಮೇಡಮ್? ರಸಾವರಿ ಪದ್ಧತಿ ಅಂದ್ರೆ ಏನು ಅಂದ್ರೆ, ನೀರಿನಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ನೀರಾವರಿ ಮೂಲಕ, ಅಂದ್ರೆ ನೀರಾವರಿ ನೀರಿನ ಮೂಲಕನೇ ಕರಗಿಸಿ ಕೊಡುವಂತದ್ದು. ಬೆಳೆಗೆ ಸಾಧಾರಣ ನಮ್ಮಲ್ಲೆಲ್ಲ ಬೆಳೆಯೋದೇನು, ರೈತರು ಏನ್ ಮಾಡ್ತಾರೆ, ಮಣ್ಣಿಗೆ ನೇರವಾಗಿ ರಸಗೊಬ್ಬರಗಳನ್ನ ಹಾಕ್ತಾರೆ. ಯೂರಿಯಾ, ಡಿಎಪಿ ಇಂಥದನ್ನ ನೇರವಾಗಿ ಮಣ್ಣಿಗೆ ಸೇರ್ಸೋಕೆ ಹಾಗೆ ಚೆಲ್ಲ ಬಿಡ್ತಾರೆ. ಬಟ್ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಆ ನೀರಲ್ಲಿ ಕರಗುವಂತ ರಸಗೊಬ್ಬರಗಳನ್ನೇ ಆಯ್ಕೆ ಮಾಡ್ಕೋಬೇಕು ರಸಾವರಿ ಪದ್ಧತಿಗೆ. ಈ ಕೆಲವೊಂದು ನೀರಲ್ಲಿ ಕರಗದೇ ಇರುವಂತದ್ದು ಇರುತ್ತೆ ರಸಗೊಬ್ಬರಗಳು, ಅಂತದನ್ನ ಬಳಕೆ ಮಾಡೋದಕ್ಕೆ ಬರಲ್ಲ. ನೀರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಆಯ್ಕೆ ಮಾಡಿಕೊಂಡು, ಈಗ ಯೂರಿಯಾ ಇದೆಯಲ್ಲ, ಅದು ಪೂರ್ತಿಯಾಗಿ ಕರಗೋಗ್ಬಿಡತ್ತೆ. ನೀರಲ್ಲಿ ಹಾಕಿದ ತಕ್ಷಣ ಬಹಳ ಸುಲಭವಾಗಿ ಅದು ಕರಗೋಗ್ಬಿಡುತ್ತೆ. ಆದ್ರೆ ಎಂ ಒ ಪಿ ಇದೆಯಲ್ಲ, ಪೊಟ್ಯಾಷಿಯಂ ಫರ್ಟಿಲೈಸರ್ ರಸಗೊಬ್ಬರ, ಅದು ಸ್ವಲ್ಪ ಕರಗತ್ತೆ, ಬಟ್ ಕರಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀರಿನಲ್ಲಿ ಫಸ್ಟ್ ಪೂರ್ಣ ಪ್ರಮಾಣದಲ್ಲಿ ರಸಗೊಬ್ಬರ ಕರಗ್ಬೇಕು. ಕರಗಿರುವಂತದನ್ನ ನೀರಾವರಿ ನೀರಿನ ಮೂಲಕ, ಅಂದ್ರೆ ಮುಖ್ಯವಾಗಿ ಹನಿ ನೀರಾವರಿ ಡ್ರಿಪ್ ಮೂಲಕ ಕೊಡುವಂತ ವ್ಯವಸ್ಥೆ ಇರುವಂತ ರೈತರು ಈ ರಸಾವರಿ ಪದ್ಧತಿನ ಅಳವಡಿಸ್ಕೊಳ್ಬಹುದು. ಕರಗುವಂತ ರಸಗೊಬ್ಬರಗಳನ್ನ ಆಯ್ಕೆ ಮಾಡಿಕೊಂಡು ನೀರಿನಲ್ಲಿ ಕರಗಿಸಿ ಅದನ್ನ ಡ್ರಿಪ್ ಮೂಲಕ ಬೆಳಗ್ಗೆ ಕೊಡುವಂತ ಪದ್ಧತಿಗೆ ನಾವು ರಸಾವರಿ ಪದ್ಧತಿ ಅಂತ ಹೇಳ್ತೀವಿ. ಯಾಕೆ ರಸಾವರಿ ಪದ್ಧತಿ ತಗೋಬೇಕಪ್ಪ ಅಂದ್ರೆ, ಮುಖ್ಯವಾಗಿ ಇಲ್ಲಿ ರಸಗೊಬ್ಬರಗಳ ಬಳಕೆ ಪ್ರಮಾಣನ ಹೆಚ್ಚು ಮಾಡ್ತಕ್ಕಂಥದ್ದು, ಅಂದ್ರೆ ಅದರದ ಎಫಿಷಿಯನ್ಸಿ ಜಾಸ್ತಿ ಮಾಡ್ತಕ್ಕಂಥದ್ದು. ಮತ್ತೆ ಎಫಿಷಿಯನ್ಸಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ನಾವು ಬಳಕೆ ಮಾಡ್ತಕ್ಕಂಥ ರಸಗೊಬ್ಬರಗಳನ್ನ ಸುಮಾರು 25-30% ಕಡಿಮೆ ಮಾಡಬಹುದು ರಸಾವರಿ ಪದ್ಧತಿ ಮೂಲಕ ಕೊಡೋದಾದ್ರೆ. ಈಗ ನಾವು ಉದಾಹರಣೆಗೆ 100 kg ಯೂರಿಯಾ ಕೊಡ್ತೀವಿ ಅನ್ನೋದಾದ್ರೆ, ನೀವು ರಸಾವರಿ ಪದ್ಧತಿ ಮೂಲಕ ಕೊಡುವಾಗ ಬರೀ 75 kg ಕೊಟ್ಟರು ನಿಮಗೆ ಸಾಕಾಗುತ್ತೆ. ಇದು ಈ ರಸಾವರಿ ಪದ್ಧತಿಯ ಪ್ರಮುಖ ಏನು ಗುಣಲಕ್ಷಣ. ಮತ್ತೆ ಅದ್ರ ಜೊತೆಲಿ ನಿಮಗೆ ಈ ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ರಸಗೊಬ್ಬರಗಳು ಪೋಲಾಗೋದಿಲ್ಲ, ನೀರು ಪೋಲಾಗುವಂಥದ್ದಿರಲ್ಲ, ಮತ್ತೆ ಈ ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ. ಈ ಎಲ್ಲ ರೀತಿಯಲ್ಲಿ ನೋಡಿಕೊಂಡ್ರೆ ನಮಗೆ ಇದು ಬಹಳ ಅನುಕೂಲಕರವಾದಂಥ ಪದ್ಧತಿ. ಹಾಗಾಗಿ ಈರುಳ್ಳಿ ಬೆಳೆಗೆ ಅಥವಾ ಎಲ್ಲ ಬೆಳೆಗೂ ಇದನ್ನು ಅಳವಡಿಕೆ ಮಾಡ್ಕೋಬಹುದು. ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋದ ವರ್ಷದಲ್ಲಿ ಇದೊಂದು ಪ್ರಾತ್ಯಕ್ಷಿತೆಯನ್ನು ಇಲ್ಲಿ ನಾವು ಟ್ರಯಲ್ ಬೇಸಿಸ್ ಅಲ್ಲಿ ಇಲ್ಲಿ ಮಾಡಿದ್ವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಮತ್ತೆ ನಮಗೆ ಉತ್ತಮವಾದಂತಹ ಫಲಿತಾಂಶನೂ ಈ ಪ್ರಾತ್ಯಕ್ಷತೆಯಿಂದ ಬಂದಿರುತ್ತೆ. ಅದಕ್ಕೋಸ್ಕರ ಅದರ ಅನುಭವನ ಇವತ್ತು ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮೇಡಮ್, ಆಗಿದ್ರೆ ನೀವು ಹೇಳ್ದಂಗೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾತ್ರ ಈ ಪದ್ಧತಿನ ಅಳವಡಿಸ್ಕೋಬಹುದಾ? ಈ ಆ ನೀರು ಕೊಡ್ತಾರೆ ಸಾಕಷ್ಟು ಜನ ಕೆಲವು ರೈತರು, ಆ ನೀರು ಪದ್ಧತಿಯಲ್ಲಿ ಇದನ್ನ ಅಳವಡಿಸ್ಕೊಳ್ಲಿಕ್ಕೆ ಬರಲ್ಲ? ಇಲ್ಲ ಸರ್, ಹನಿ ನೀರಾವರಿ ಮತ್ತೆ ಸ್ಪ್ರಿಂಕ್ಲರ್ ಇಂದ ಕೊಡೋ ಅಂತ ಕಡೆನೂ ಕೆಲವು ಕಡೆ ನಾವು ಬಳಕೆ ಮಾಡ್ಕೋಬಹುದು. ಎಲ್ಲದಕ್ಕಿಂತಲೂ ಸಮರ್ಥವಾದ್ದು ಅಂದ್ರೆ ಹನಿ ನೀರಾವರಿ ಪದ್ಧತಿ. ಡ್ರಿಪ್ ಸಿಸ್ಟಮ್ ಯಾರಿಗೆಲ್ಲ ಇರುತ್ತೋ ಅಂತವರೆಲ್ಲರೂ ಇದನ್ನ ಅಳವಡಿಕೆ ಮಾಡ್ಕೋಬಹುದು. ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಇರತಕ್ಕಂಥ ರೈತರು ಇದನ್ನ ಅಳವಡಿಸಿಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ? ಹೌದು ಸರ್, ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅವರು ರಸಗೊಬ್ಬರಗಳಿಗೆ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿನೇ ಸುಮಾರು ಹಣ ಅಲ್ಲಿ ಉಳಿಸ್ಕೋಬಹುದು ಅವರು. ಮತ್ತೆ ಈ ಆಳುಗಳಿಗೆ ಖರ್ಚು ಮಾಡತಕ್ಕಂಥ ಹಣದಲ್ಲೂ ಉಳಿಕೆ ಮಾಡಬಹುದು. ಇದಕ್ಕೇನು ಜಾಸ್ತಿ ಜನ ಲೇಬರ್ ಬೇಕಾಗೋದಿಲ್ಲ. ನಾವು ಡ್ರಿಪ್ ಸಿಸ್ಟಮ್ ಇರುತ್ತೆ, ಅಲ್ಲಿ ವೆಂಚುರಿ ಹಾಕ್ಸಿರ್ತಾರೆ, ಒಂದು ಬಕೆಟ್ ಅಲ್ಲಿ ಗೊಬ್ಬರಗಳನ್ನ ಕಲಸಿ ವೆಂಚುರಿ ಸಿಸ್ಟಮ್ ಆನ್ ಮಾಡಿದ್ರೆ ಅದ್ರ ಪಾಡಿಗದು ನೀರಿನ ಮೂಲಕ ಗೊಬ್ಬರನು ಹೋಗಿ ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಈರುಳ್ಳಿ ಬೆಳೆಗೆ ಯಾವ ಸಮಯದಲ್ಲಿ ಇದನ್ನ ಕೊಡಬೇಕಾಗುತ್ತೆ ಗೊಬ್ಬರ? ನಾರ್ಮಲ್ ಆಗಿ ಎಲ್ಲಾ ಇದೇನು ನಾವು ಕ್ರಿಟಿಕಲ್ ಗ್ರೋತ್ ಸ್ಟೇಜಸ್ ಅಂತ ಹೇಳ್ತೀವಲ್ಲ, ಸಂದಿಗ್ಧ ಹಂತದಲ್ಲಿ, ಬೆಳೆಯ ಸಂದಿಗ್ಧ ಹಂತಗಳು ಅಂತೀವಲ್ಲ, ಮುಖ್ಯವಾಗಿ ಅದರದ್ದು ವೆಜಿಟೇಟಿವ್ ಗ್ರೋತ್ ಆಗುತ್ತಲ್ಲ ಆ ಪೀರಿಯಡ್ ಅಲ್ಲೇ ಹಾಕ್ಬೇಕಾಗುತ್ತೆ. ಮತ್ತೆ ಗಡ್ಡೆಗಳು ಫಾರ್ಮೇಷನ್ ಆಗುತ್ತಲ್ಲ, ಈರುಳ್ಳಿ ಗಡ್ಡೆ ಫಾರ್ಮೇಷನ್ ಆಗುವಂತ ಸಮಯದಲ್ಲಿ 45-60 ದಿನಕ್ಕೆ ಈ ತರ ಸ್ಪ್ಲಿಟ್ ಡೋಸ್ ಅಲ್ಲಿ ಕೊಡೋದ್ರಿಂದ ಅದು ಬೆಳೆಗೆ ತುಂಬಾ ಸಮರ್ಪಕವಾಗಿ ಬೆಳೆ ಆ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ರಸಾವರಿ ಪದ್ಧತಿ ಕೊಡೋದ್ರಿಂದ. ನಾವು ಮಣ್ಣಿಗೆ ಹಾಕೋದ್ರಿಂದ ಏನಾಗುತ್ತೆ, ಸಾಕಷ್ಟು ಗೊಬ್ಬರಗಳು ಸಾಕಷ್ಟು ಪೋಷಕಾಂಶಗಳು ಅಲ್ಲಿ ಲಾಸ್ ಆಗ್ತಾ ಹೋಗ್ತವೆ, ಪೋಲಾಗ್ತಾ ಹೋಗ್ತವೆ, ಬೆಳೆಗೆ ಸಿಗೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ಪೋಷಕಾಂಶಗಳು. ಆದ್ರೆ ರಸಾವರಿ ಪದ್ಧತಿಯಲ್ಲಿ ಕೊಟ್ಟಾಗ ನಾವೇನ್ ಕೊಡ್ತೀವಿ, ತುಂಬಾ ಕಡಿಮೆ ಪ್ರಮಾಣದ ಗೊಬ್ಬರನ ಅದನ್ನು ನೀರಲ್ಲಿ ಕರಗಿಸಿ ನೀರಿನ ಮೂಲಕನೇ ಕೊಡೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಪೋಷಕಾಂಶಗಳಲ್ಲಿ ಯಾವುದೇ ರೀತಿಯ ಲಾಸ್ ಅಥವಾ ಪೋಲ್ ಆಗುವಂತದ್ದು ಇಲ್ಲಿ ಕಂಡು ಬರೋದೇ ಇಲ್ಲ. ಮತ್ತೆ ನಾವು ಪ್ರತಿಯೊಂದು ಸಂದಿಗ್ಧ ಹಂತದಲ್ಲಿ ನಾವು ಒಂದೇ ಸಲನೂ ಗೊಬ್ಬರ ಕೊಡೋದಿಲ್ಲ ರಸಾವರಿ ಪದ್ಧತಿಯಲ್ಲಿ, ಅದು ವಿವಿಧ ಅಂತರದಲ್ಲಿ ಕೊಡ್ತಾ ಹೋಗ್ತೀವಿ. ಅದು ಒಂದ್ಸಲ 10 ದಿನ ಅಂತರ ಇರ್ಬೋದು ಅಥವಾ 7 ದಿನ ಅಂತರ ಇರ್ಬೋದು. ಈ ರೀತಿ 10 ದಿನಕ್ಕೇನೆ ಎಷ್ಟು ಗೊಬ್ಬರ ಬೇಕಾಗುತ್ತೆ ಆ ಬೆಳಗ್ಗೆ ಅನ್ನೋದನ್ನ ನಾವು ಇಲ್ಲಿ ಲೆಕ್ಕ ಹಾಕೊಂಡು ಅಷ್ಟೇ ಗೊಬ್ಬರನ ಕೊಡ್ತಾ ಹೋಗ್ತೀವಿ. ಹಂಗಾಗಿ ಬೆಳೆ ಪೂರ್ಣ ಅವಧಿ ಏನಿರುತ್ತಲ್ಲ, ಬೆಳೆ ನಾವು ನಾಟಿ ಮಾಡಿದಾಗಿಂದ ಕಟಾವು ಮಾಡೋವರೆಗೂ ಪೂರ್ಣ ಅವಧಿವರೆಗೂ ನಾವು ಗೊಬ್ಬರ ಅಂದ್ರೆ 90 ದಿನಗಳ ಅವಧಿವರೆಗೂ ನಾವು ಇಲ್ಲಿ ಗೊಬ್ಬರ ಬೆಳೆಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಮಣ್ಣಿಗೆ ಹಾಕೋದ್ರಲ್ಲಿ ಏನಾಗುತ್ತೆ, ಒಂದ್ಸಲ ಹಾಕ್ತಿವಿ, ಆಮೇಲೆ ಯೂರಿಯಾ ಮಾತ್ರ ಟಾಪ್ ಡ್ರೆಸ್ಸಿಂಗ್ ಅಂತ ಇನ್ನೊಂದ್ಸಲ ಕೊಡ್ತೀವಿ 30 ದಿನದ ನಂತರ. ಬಟ್ ಇಲ್ಲ, ಹಂಗ ಮಾಡೋದಿಲ್ಲ ನಾವು. 10-10 ದಿನ ಗ್ಯಾಪ್ ಅಲ್ಲಿ, 10-10 ದಿನದ ಅಂತರದಲ್ಲಿ 10 ದಿನಕ್ಕೆ ಎಷ್ಟು ಬೇಕೋ ಬೆಳೆಗೆ ಅಷ್ಟೇ ಪ್ರಮಾಣದ ಗೊಬ್ಬರನ ಈ ಹನಿ ನೀರಾವರಿ ಮೂಲಕ ಕೊಡೋದ್ರಿಂದ ಪ್ರತಿಯೊಂದು ಪೋಷಕಾಂಶನ ಬೆಳೆ ಸುಲಭವಾಗಿ ಅದು ಹೀರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಂಗಾದಾಗ ಏನಾಗುತ್ತೆ ಅಂದ್ರೆ ಬೆಳೆಗೆ ಅದಕ್ಕೆ ಯಾವ ಸಮಯದಲ್ಲಿ ಪೋಷಕಾಂಶ ಬೇಕಾಗಿರುತ್ತೋ ಅದು ಅವಶ್ಯವಾಗಿ ಸಿಗುತ್ತೆ. ಸಿಗೋ ಕಾರಣದಿಂದ ಅಲ್ಲಿ ಏನಾಗುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಮತ್ತೆ ಒಳ್ಳೆ ಗಡ್ಡೆಗಳಾಗುತ್ತೆ, ಗಡ್ಡೆಗಳ ಸೈಜ್ ಕೂಡ ತುಂಬಾ ಒಳ್ಳೆ ಸೈಜ್ ಬರುತ್ತೆ. ಮತ್ತೆ ಅದರದ್ದು ನ್ಯೂಟ್ರಿಯಂಟ್ ಕಾಂಪೋಸಿಷನ್ ಅಂದ್ರೆ ಪೋಷಕಾಂಶಗಳು, ಗಡ್ಡೆನಲ್ಲಿರುವಂತಹ ಪೋಷಕಾಂಶಗಳು ಕೂಡ ಬಹಳ ಉತ್ತಮವಾಗಿರ್ತವೆ. ಒಂದು ಗುಣಮಟ್ಟದ ಗಡ್ಡೆಗಳನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಬರೀ NPK ಯೂರಿಯಾ ಮಾತ್ರ ಇದರಲ್ಲಿ ಕೊಡಬಹುದು ಅಥವಾ ಲಘು ಪೋಷಕಾಂಶಗಳನ್ನು ಈ ಪದ್ಧತಿಯಲ್ಲಿ ಕೊಡಬಹುದಾ ಮೇಡಮ್? ಎಲ್ಲಾ ರೀತಿ ಪೋಷಕಾಂಶಗಳನ್ನು, ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ಅವು ನೀರಿನಲ್ಲಿ ಕರಗುವಂತ ಕರಗುವಂತ ರಸಗೊಬ್ಬರ ಆಗಿದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ನೀವು ಪ್ರಾತ್ಯಕ್ಷಿಕೆಯಲ್ಲಿ ಪ್ರಯೋಗ ಮಾಡಿದ್ರ ಇಲ್ಲಿ ಅದ ರಿಸಲ್ಟ್ ಯಾವ ರೀತಿ ಇದೆ ಮೇಡಮ್? ನಮ್ಮ ಪ್ರಾತ್ಯಕ್ಷಿತೆಯಲ್ಲಿ ನಾವು ಮೂರು ರೀತಿ ಗೊಬ್ಬರಗಳನ್ನ ಆಯ್ಕೆ ಮಾಡ್ಕೊಂಡು ಅಂದ್ರೆ ಮೂರು ಪ್ರಮಾಣದಲ್ಲಿ ಒಂದು 100% ಶಿಫಾರಸು ಮಾಡಿದಂತ ರಸಗೊಬ್ಬರಗಳು. ಇಲ್ಲಿ ನಾವು ಬಳಕೆ ಮಾಡಿರೋದು ಕೇವಲ ಮೂರೇನೆ, ಸಾರಜನಕ ರಂಜಕ ಮತ್ತೆ ಪೊಟ್ಯಾಶ್. ಮೂರು ಗೊಬ್ಬರಗಳನ್ನಷ್ಟೇ ಗಮನದಲ್ಲಿ ಇಟ್ಕೊಂಡು ಮಾಡಿರತಕ್ಕಂತ ಪ್ರಾತ್ಯಕ್ಷಿತೆ ಇದು. ಅಲ್ಲಿ 100% ಶಿಫಾರಸು ಮಾಡಿದ ಗೊಬ್ಬರ, 75% ಶಿಫಾರಸು ಮಾಡಿದ ಗೊಬ್ಬರ, ಮತ್ತೆ 50% ಶಿಫಾರಸು ಮಾಡಿದ ಗೊಬ್ಬರದ ಪ್ರಮಾಣ, ಇದು ಮೂರು. ಮತ್ತೆ ಅದು ವಿವಿಧ ಹಂತದಲ್ಲಿ ನಾವು ಕೊಡ್ತಾ ಹೋಗಿದ್ದೀವಿ. ವಿವಿಧ ಹಂತ ಅಂದ್ರೆ ಏನು? 10 ದಿನಗಳ ಅಂತರದಲ್ಲಿ ಮತ್ತೆ 7 ದಿನಗಳ ಅಂತರದಲ್ಲಿ ಈ ರಸಗೊಬ್ಬರಗಳನ್ನ ಕೊಡ್ತಾ ಹೋಗಿದ್ದೀವಿ. ನಮಗ್ ಬಂದಿರುವಂತ ಫಲಿತಾಂಶ ಏನಪ್ಪಾ ಹೇಳುತ್ತೆ ಅಂದ್ರೆ, 100% ರಸಗೊಬ್ಬರಗಳನ್ನ 10 ದಿನಗಳ ಅಂತರದಲ್ಲಿ ನಾವು ಬೆಳೆಗೆ ಕೊಟ್ಟಾಗ ಅಲ್ಲೇನಾಗಿದೆ ಪರಿಸ್ಥಿತಿ ಅಂದ್ರೆ ತುಂಬಾ ಉತ್ತಮವಾದಂತ ಫಲಿತಾಂಶ ಬಂದಿದೆ. ಯಾಕೆಂದ್ರೆ 10 ದಿನ ಮತ್ತೆ 7 ದಿನಗಳ ನಂತರ ಜಾಸ್ತಿ ಅಂತರ ಏನಿಲ್ಲ, ಹಂಗಾಗಿ ನಾವು 10 ದಿನದ್ದನ್ನೇ ರೆಕಮೆಂಡ್ ಮಾಡಿದ್ರಿತ್ತು. ಏನಕ್ಕಂಗಾಗಿದೆ, ಒಳ್ಳೆ ಫಲಿತಾಂಶ ಯಾಕೆ ಬಂದಿದೆ ಅಂದ್ರೆ, ಮುಖ್ಯವಾಗಿ ನಾವು ರಸಗೊಬ್ಬರಗಳನ್ನ ಸ್ಪ್ಲಿಟ್ ಮಾಡಿ ಕೊಡ್ತಾ ಹೋಗಿದ್ದೀವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಲಾಸಸ್ ಆಗೋದಿಲ್ಲ. ರಸಗೊಬ್ಬರಗಳು ಮಣ್ಣಿನಲ್ಲಿ ಸೇರ್ಕೊಂಡಾಗ ಕೆಲವೊಂದು ರಸಗೊಬ್ಬರಗಳು ಲೀಚಿಂಗ್ ಲಾಸಸ್ ಆಗುತ್ತೆ. ಈಗ ಯೂರಿಯಾ ಕೊಟ್ರೆ ಅದು ಲೀಚ್ ಆಗ್ತಾ ಕೆಳಗಡೆ ಭೂಮಿ ಒಳಗಡೆ ಹೋಗಿ ಬೆಳೆಗೆ ಸಿಗೋದಿಲ್ಲ, ಆ ರೀತಿ ಆಗುತ್ತೆ. ಆದ್ರೆ ಫಾಸ್ಫರಸ್ ಅಂದ್ರೆ ರಂಜಕ ಕೊಟ್ಟಾಗ ಅದು ಫಿಕ್ಸೇಷನ್ ಆಗುತ್ತೆ. ಫಿಕ್ಸೇಷನ್ ಅಂದ್ರೆ ಅದೇನಾಗುತ್ತೆ ಅಂದ್ರೆ, ಬೆಳೆಗೆ ಯಾವುದೋ ಒಂದು ರೂಪದಲ್ಲಿ ಬೆಳೆ ಆ ಪೋಷಕಾಂಶನ ಹೀರ್ಕೊಳ್ಳುವಂತದ್ದಿರುತ್ತೆ. ಆದ್ರೆ ಕೆಲವೊಂದ್ ಸಮಯದಲ್ಲಿ ಈ ರಂಜಕ ಪೋಷಕಾಂಶ ಏನ್ ನಾವು ಮಣ್ಣಿಗೆ ಹಾಕಿದಾಗ ಅದು ಪರಿವರ್ತನೆ ಆಗುತ್ತೆ, ಅಂದ್ರೆ ಬೆಳೆಗೆ ಲಭ್ಯ ಆಗದೆ ಇರುವಂತ ಫಾರಂಗೆ ಅದು ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಅದನ್ನ ಬೆಳೆ ತಗೊಳ್ಳೋದಕ್ಕಾಗಲ್ಲ. ನೀವೆಷ್ಟೇ ಕೊಟ್ರು ಬೆಳೆಗೆ ಅದು ಸಿಗೋದಿಲ್ಲ. ಆ ರೀತಿ ಸಮಸ್ಯೆ ರಂಜಕದಲ್ಲಾಗುತ್ತೆ. ಪೊಟ್ಯಾಶ್ ಅಲ್ಲೂ ಕೂಡ ಲೀಚಿಂಗ್ ಲಾಸಸ್ ಆಗುತ್ತೆ. ಈ ಎಲ್ಲಾ ಲಾಸಸ್ನ ಕಡಿಮೆ ಮಾಡಬಹುದು ರಸಾವರಿ ಪದ್ಧತಿ ಮೂಲಕ ಕೊಟ್ಟಾಗ. ಯಾಕಂದ್ರೆ ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಿದೀವಿ, ನೀರ್ನಲ್ಲಿ ಕರಗಿಸಿ ಕೊಡ್ತಾ ಇರೋದ್ರಿಂದ ಈಸಿಯಾಗಿ ಬೆಳೆ ಅದನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕರಗಿಸಿ ನಾವು ಕೊಡ್ತಾ ಇರೋದ್ರಿಂದ ಆ ಪೋಷಕಾಂಶ ಮಣ್ಣಿನಲ್ಲಿ ಎಲ್ಲಾ ಕಡೆ ಹರಡೋ ಅಂತದ್ದು ಪ್ರೋಸೆಸ್ ಏನಿದೆಯಲ್ಲ ಅದು ತುಂಬಾ ಈಸಿಯಾಗಿ ಆಗುತ್ತೆ. ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್. ಸೊ ಎಲ್ಲಾ ಕಡೆಗೂ ಬೆಳೆಗೆ ಸಮರ್ಪಕವಾಗಿ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಾಗುತ್ತೆ, ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗೋದ್ರಿಂದ ಬೆಳೆ ಬೆಳವಣಿಗೆ ಚೆನ್ನಾಗುತ್ತೆ. ಅದರದ್ದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಫೋಟೋಸಿಂಥೆಸಿಸ್ ಅಂತ ಏನ್ ಹೇಳ್ತೀವಲ್ಲ ಅದು ಚೆನ್ನಾಗುತ್ತೆ. ಮತ್ತೆ ಅಲ್ಲಿ ಕ್ಲೋರೋಫಿಲ್ ಸಿಂಥೆಸಿಸ್ ಚೆನ್ನಾಗುತ್ತೆ, ಅಮೈನೋ ಆಸಿಡ್ ಸಿಂಥೆಸಿಸ್ ಆಗುತ್ತೆ, ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ, ಎಲ್ಲಾ ರೀತಿ ಅದೇನು ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸ್ ಇರುತ್ತಲ್ಲ ಗಿಡದ ಇದರಲ್ಲಿ ಅವೆಲ್ಲಾನು ಬಹಳ ಸಮರ್ಪಕವಾಗಿ ಆಗೋದ್ರಿಂದ ಕೊನೆಗೇನಾಗುತ್ತೆ, ಗಿಡ ಫಸ್ಟ್ ಹೀರ್ಕೊಳ್ಳುತ್ತೆ ಎಲೆಗಳಿಗೆ, ಹೀರ್ಕೊಂಡ ನಂತರ ಎಲೆಗಳಲ್ಲಿ ಕನ್ವರ್ಷನ್ ಆಗುತ್ತೆ ಅಂದ್ರೆ ಫೋಟೋಸಿಂಥೆಸಿಸ್ ಆಗುತ್ತೆ. ಆ ನಂತರ ಅಲ್ಲಿ ಉತ್ಪಾದನೆಯಾದಂತ ಪೋಷಕಾಂಶಗಳು ಅಂದ್ರೆ ಅಲ್ಲೇನು ಆಹಾರ ಉತ್ಪತ್ತಿ ಆಗುತ್ತಲ್ಲ ಅದೆಲ್ಲಾ ಪೋಷಕಾಂಶಗಳನ್ನ ಕೊನೆಗೆ ಅದು ಗಡ್ಡೆಗೆ ಕಳಿಸುತ್ತೆ. ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ, ಒಂದು ಗಿಡದ ಮೇಲ್ಭಾಗದಿಂದ ಅದರದ್ದು ರಿಪ್ರೊಡಕ್ಟಿವ್ ಗ್ರೋತ್ಗೆ ಆ ಟ್ರಾನ್ಸ್ಲೊಕೇಶನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಅಪ್ಟೇಕ್ ಚೆನ್ನಾಗಾಗುತ್ತೆ. ಗಿಡ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಅಂತದ್ದು ಬಹಳ ಉತ್ತಮವಾಗಿರುತ್ತೆ, ಹೀರ್ಕೊಂಡಂತ ಪೋಷಕಾಂಶನ ಗಡ್ಡೆಗಳಿಗೆ ಒದಗಿಸೋದ್ರಲ್ಲೂ ಬಹಳ ಚೆನ್ನಾಗಾಗುತ್ತೆ. ಎಲ್ಲಾ ಕಾರಣಗಳಿಂದಾಗಿ ಅತ್ಯುತ್ತಮವಾದಂತ ಗುಣಮಟ್ಟದ ಗಡ್ಡೆಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹೇಳ್ತಾರೆ, ಯಾವುದೇ ನಾವು ರಾಸಾಯನಿಕ ಗೊಬ್ಬರನ 45-60 ದಿವಸದೊಳಗೆ ಕೊಟ್ಟು ಮುಗಿಸ್ಬೇಕು ಅಂತ. ನೀವು 10 ದಿವಸದಲ್ಲಿ 7 ದಿವಸದಲ್ಲಿ ಹಿಂಗ್ ಕಂಟಿನ್ಯೂಸ್ ಕೊಡ್ಬೇಕಂತ ಹೇಳ್ತಾ ಇದ್ರ, ಇದರಿಂದ ಏನಾದ್ರೂ ದುಷ್ಪರಿಣಾಮಗಳಾಗತ್ತ ಬೆಳೆ ಮೇಲೆ? 45-60 ದಿನಗಳಲ್ಲಿ ಕೊಡ್ಬೇಕು ಅಂದ್ರೆ ಅದು ಮಣ್ಣಿಗೆ ಹಾಕುದಾಗ, ಮಣ್ಣಿಗೆ ನಾವೇನು ಡೈರೆಕ್ಟ್ ಆಗಿ ರಸಗೊಬ್ಬರಗಳನ್ನ ಹಾಕಿದಾಗ. ಆದ್ರೆ ಈರುಳ್ಳಿ ಬೆಳೆನಲ್ಲಿ ಏನಾಗುತ್ತೆ ಅಂದ್ರೆ 45 ದಿನಗಳವರೆಗೆ ಬರೀ ವೆಜಿಟೇಟಿವ್ ಗ್ರೋತ್ ಆಗುತ್ತೆ. 45 ದಿನಗಳವರೆಗೂ ಗಿಡ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಗಡ್ಡೆ ಫಾರ್ಮೇಶನ್ ಅಲ್ಲಿ ಕಾಣೋದಿಲ್ಲ. 45 ದಿನಗಳ ನಂತರನೇ ಅದು ಗಡ್ಡೆ ಫಾರ್ಮೇಶನ್ ಆಗೋದು ಗಿಡದಲ್ಲಿ. ಅವಾಗ ಏನಾಗುತ್ತೆ, ನಮ್ಗೆ ಗಿಡ ಬೆಳವಣಿಗೆ ಆಗೋದು ಎಷ್ಟು ಮುಖ್ಯನೋ ಅದರದ್ದು ಗಡ್ಡೆ ಫಾರಂ ಆಗೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನೀವು 45 ದಿನಕ್ಕೆ ರಸಗೊಬ್ಬರ ಕೊಡೋದನ್ನ ನಿಲ್ಲಿಸ್ಬಿಟ್ಟಾಗ ಏನಾಗುತ್ತೆ, ಗಡ್ಡೆ ಆಗೋ ಅಂತ ಸಮಯದಲ್ಲಿ ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗೋದಿಲ್ಲ. ಹಂಗಾಗಿ ಏನಾಗುತ್ತೆ, ಆ ಗಡ್ಡೆಗಳ ಬೆಳವಣಿಗೆಯಲ್ಲಿ ಅದ್ರ ಸೈಜ್ ಬರೋದಾಗಿರ್ಲಿ ಅದರದ್ದು ಗುಣಮಟ್ಟ ಆಗಿರ್ಲಿ ಅದರಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ನಾವಿಲ್ಲಿ ಸ್ಪ್ಲಿಟ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಅಪ್ ಟು 90 ದಿನಗಳವರೆಗೆ ನಾವು ಕೊಡೋದ್ರಿಂದ ಪೂರ್ತಿ ಅದರದೇನು ವೆಜಿಟೇಟಿವ್ ಗ್ರೋತು ಪ್ಲಸ್ ರೀಪ್ರೊಡಕ್ಟಿವ್ ಗ್ರೋತು ಎರಡಕ್ಕೂ ಕೂಡ ನಾವು ಸಮಾನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಒದಗಿಸ್ತೀವಿ. 90 ದಿನಗಳವರೆಗೂ. ಹಂಗಾಗಿ ಏನಾಗುತ್ತೆ, ಅಲ್ಲಿ ಗಡ್ಡೆಗಳಿಗೆ ಹೆಚ್ಚಿನದಾಗಿ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ಗಡ್ಡೆ ಆಗುವಂಥ ಸಮಯದಲ್ಲಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೂ ಸಮರ್ಪಕವಾಗಿ ಸಿಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಒಳ್ಳೆ ಕ್ವಾಲಿಟಿ ಅಂದರೆ ಒಳ್ಳೆ ಗುಣಮಟ್ಟದ ಗಡ್ಡೆಗಳು ಆಗೋದಕ್ಕೆ ಅಲ್ಲಿ ಅನುಕೂಲಕರವಾದಂಥ ವಾತಾವರಣ ಬೆಳೆಗೆ ಸಿಗುತ್ತೆ. ನಾವು 90 ದಿವಸದವರೆಗೂ ಈ ಥರ ರಸಬರಿಯಲ್ಲಿ ಈ ಥರ ಗೊಬ್ಬರ ಕೊಟ್ಟಾಗ ಮುಂದೆ ಗೆಡ್ಡೆ ಕಳೆಯ ಸಾಧ್ಯತೆ ಏನಾದರೂ ಇರುತ್ತೆ? ಸಾಕಷ್ಟು ಜನ ರೈತರು ರಾಸಾಯನಿಕ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಕೊನೆಯಲ್ಲಿ ನಮಗೆ ಗೆಡ್ಡೆ ಕೊಳ್ತು ಸಾಕಷ್ಟು ನಷ್ಟ ಆಯ್ತು ಅಂತ ಈ ವರ್ಷನೂ ಸಾಕಷ್ಟು ಜನ ರೈತರು ಈ ಥರ ಅನುಭವನ ಹೇಳ್ಕೊಂಡಿದ್ದಾರೆ. ಇದರಿಂದ ಯಾವುದೇ ರೀತಿ ಅನಾನುಕೂಲಗಳಾಗಲ್ಲ? ಗಡ್ಡೆ ಕೊಳೆಯೋದಕ್ಕೆ ರಸಗೊಬ್ಬರಗಳಿಂದ ಗಡ್ಡೆ ಕೊಳೆಯುವಂಥದ್ದೇನೂ ಆಗೋದಿಲ್ಲ. ಏನಾದರೂ ನೀರಿನ ಪ್ರಮಾಣ ಜಾಸ್ತಿ ಕೊಟ್ಟಾಗ ಗಡ್ಡೆ ಕೊಳೆಯುವಂಥ ಸಮಸ್ಯೆ ಕಂಡು ಬರ್ಬೋದು. ಆದರೆ ನಾವಿಲ್ಲಿ ಡ್ರಿಪ್ ಮೂಲಕ ನೀರು ಕೊಡ್ತಾ ಇರೋದು, ಹನಿ ನೀರಾವರಿ ಮೂಲಕ ಕೊಡ್ತಾ ಇರೋದು, ನಾವಿಲ್ಲೆಲ್ಲೂ ನೀರನ್ನು ಜಾಸ್ತಿ ಕೊಡೋಕ್ಕೆ ಅವಕಾಶವೇ ಇಲ್ಲ ನಮಗೆ. ನಾವು 1 ಗಂಟೆ 2 ಗಂಟೆ ಡ್ರಿಪ್ ಆನ್ ಮಾಡಿಬಿಟ್ರೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಸಿಗುತ್ತೆ. ಮತ್ತು ನಾವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು, ಯಾವಾಗ ಅಲ್ಲಿ ಒಣಗಿದೆ, ಭೂಮಿಗೆ ನೀರಿನ ಅವಶ್ಯಕತೆ ಇದೆ ಅನ್ನೋದನ್ನು ನೋಡಿಕೊಂಡು ಅದ್ರ ಪ್ರಕಾರ 3 ದಿನದ ಅಂತರದಲ್ಲೋ 4 ದಿನದ ಅಂತರದಲ್ಲೋ ನಮ್ಮ ಮಣ್ಣಿನ ಗುಣಮಟ್ಟನ ನೋಡಿಕೊಂಡು, ಈಗ ಕಪ್ಪು ಭೂಮಿ ಆದರೆ ನೀವು ಪದೇ ಪದೇ ನೀರು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ, ಅದೇ ಕೆಂಪು ಭೂಮಿ ಆದರೆ ಸ್ವಲ್ಪ ಹೆಚ್ಚು ಫ್ರೀಕ್ವೆಂಟಾಗಿ ನಿಮಗೆ ಡ್ರಿಪ್ ಇರಿಗೇಷನ್ ಕೊಡ್ತಾ ಹೋಗಬೇಕಾಗತ್ತೆ. ಆ ರೀತಿ ಮಣ್ಣಿಗೆ ಹೊಂದಾಣಿಕೆ ಆಗುವಂಗೆ ಅದರಲ್ಲಿ ತೇವಾಂಶ ಇದೆಯಾ ಇಲ್ಲ ಅಂತ ನಾವು ಪರೀಕ್ಷೆ ಮಾಡಿಕೊಂಡೇನೆ ಇಲ್ಲಿ ಹನಿ ನೀರಾವರಿನ ಕೊಡ್ತಾ ಹೋಗಬೇಕಾಗತ್ತೆ. ಇಲ್ಲೆಲ್ಲೂ ನಾವು ಜಾಸ್ತಿ ನೀರಿನ ಅಂಶ ಕೊಡಲ್ಲ ಮತ್ತು ನೀರು ನಿಲ್ಲೋ ಅಂಥ ಅವಕಾಶವೇ ಇಲ್ಲ, ಹಾಗಾಗಿ ಗಡ್ಡೆ ಕೊಳೆಯುವಂಥ ಸಮಸ್ಯೆ ಕಂಡು ಬರೋದಿಲ್ಲ. ನಮ್ಮ ಪ್ರಾತ್ಯಕ್ಷಿಕೆಯಲ್ಲಂತೂ ನಾನು ಹೇಳ್ತೀನಿ, ತುಂಬ ಉತ್ತಮವಾದ ಒಂದು ಸೇಬಿನ ಸೈಜ್ನಷ್ಟು ಗಡ್ಡೆಗಳನ್ನ ನಾವು ತಗೊಂಡಿದ್ವಿ. ನಮ್ಮ ಸ್ಟಾಫ್ ಎಲ್ಲರೂ ಕೂಡ ತಗೊಂಡಿದ್ರು. ಅದು ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂದರೆ 6 ತಿಂಗಳಿಟ್ಟರು ಕೂಡ ಗಡ್ಡೆ ಕೆಟ್ಟಿಲ್ಲ ನಮ್ಮದು. ಅಂಥ ಒಳ್ಳೆ ಗುಣಮಟ್ಟದ ಗಡ್ಡೆಗಳನ್ನ ನಮ್ಮದು ಈ ಪ್ರಾತ್ಯಕ್ಷತೆ ಮೂಲಕ ನಾವು ಪಡ್ಕೊಂಡಿದ್ವಿ. ಹಾಗಾಗಿ ಗಡ್ಡೆ ಕೊಳೆಯುವಂಥ ಸಮಸ್ಯೆ ಬರೋದಿಲ್ಲ. ಅದು ರಸಗೊಬ್ಬರ ನಾವೇನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲ್ಲ, 10 ದಿನಕ್ಕೆ ಎಷ್ಟು ಬೇಕಾಗುತ್ತಾ ಬೆಳಗ್ಗೆ ಅಷ್ಟನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿ ಅಷ್ಟನ್ನೇ ಸ್ಪ್ಲಿಟ್ ಮಾಡಿ ಅದನ್ನು ನೀರಲ್ಲಿ ಕರಗಿಸಿನೇ ಕೊಡ್ತೀವಿ. ಅದು ಲಾಸೂ ಆಗಲ್ಲ, ಎಕ್ಸಸ್ಸೂ ಆಗಲ್ಲ, ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳಗ್ಗೆ ಸಿಗುತ್ತೆ. ಹಾಗಾಗಿ ಬೇರೆ ಯಾವುದೇ ರೀತಿ ನಮ್ಮ ಪ್ರಾತ್ಯಕ್ಷತೆಯಲ್ಲಂತೂ ನಾವು ಯಾವುದೇ ರೀತಿ ಸಮಸ್ಯೆ ನಮಗೆ ಕಂಡು ಬರಲಿಲ್ಲ. ಕೇವಲ ಸಮಸ್ಯೆ ಬಂದಿದ್ದು ಅಂದರೆ ಕೆಲವೊಂದು ರಸ ಇರುವ ಕೀಟಗಳ ಸಮಸ್ಯೆ ಕಂಡು ಬಂದಿತ್ತು, ಅದಕ್ಕೆ ಸೂಕ್ತ ಕ್ರಮ ನಾವು ಕೈಗೊಂಡ್ವಿ ಸರಿಯಾದ ಸಮಯದಲ್ಲಿ. ಹಂಗಾಗಿ ಅದು ಕೂಡ ನಾವು ನಿವಾರಣೆ ಮಾಡ್ಕೊಳ್ಳಿಕ್ ಆಯ್ತು, ಅನುಕೂಲ ಆಯ್ತು. ಈ ಬೆಳೆ ಬೆಳೆಯಂತ ರೈತರು ಈ ರಸಾವರಿಯಲ್ಲಿ ಗೊಬ್ಬರ ಇಷ್ಟೇ ಕೊಟ್ರೆ ಸಾಕಾಗತ್ತಾ? ಈಗ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಭೂಮಿಗೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಸೇರಿಸಬೇಕಾಗತ್ತ? ಸೇರಿಸ್ಬೇಕು, ಖಂಡಿತ ಸೇರಿಸ್ಬೇಕು. ಈರುಳ್ಳಿ ಬೆಳೆಗೆ ಅಂತಲ್ಲ, ನೀವು ಯಾವುದೇ ಬೆಳೆ ಬೆಳೆದರೂ ಕೂಡ ಪ್ರತಿ ವರ್ಷ ಕಡ್ಡಾಯವಾಗಿ ಯಾವುದೋ ಒಂದು ರೀತಿಯ ಸಾವಯವ ಗೊಬ್ಬರನ ಭೂಮಿಗೆ ಸೇರಿಸಲೇಬೇಕು. ಆಗಷ್ಟೇ ನಮ್ಮ ಭೂಮಿಯ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಈ ರಸಾವರಿ ಪದ್ಧತಿ ಮಾಡೋದ್ರ ಮೂಲಕ ನಾವು ಮಣ್ಣಿನ ಆರೋಗ್ಯನ ಕೂಡ ಕಾಪಾಡದಂಗೆ ಆಗುತ್ತೆ. ಹೆಂಗಪ್ಪ ಆಗುತ್ತೆ ಅಂದರೆ ಅಲ್ಲಿ ಯಾವುದೇ ರೀತಿ ಹೆಚ್ಚಿನದಾಗಿ ಗೊಬ್ಬರ ಕೊಡೋದಿಲ್ಲ ಒಂದು, ಮತ್ತು ಯಾವುದೇ ರೀತಿ ಕಡಿಮೆನೂ ಆಗೋದಿಲ್ಲ. ಹಂಗಾಗಿ ಆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ರಸಾವರಿ ಪದ್ಧತಿ ಮೂಲಕ ಕೊಟ್ಟಾಗ. ಯಾವುದೋ ಒಂದು ಪ್ರಮಾಣ ಜಾಸ್ತಿ ಆಗೋದು, ಯಾವುದೋ ಒಂದು ಪ್ರಮಾಣ ಕಡಿಮೆ ಆಗೋದು, ಈ ರೀತಿ ಆಗೋ ಅವಕಾಶ ಇಲ್ಲಿ ತುಂಬ ಕಡಿಮೆ. ಅದೇನಾಗುತ್ತೆ, ನಾವು ಬೆಳೆ ಹಾಕೋಕ್ಕೆ ಮುಂಚೆ ಎಷ್ಟು ರಸಗೊಬ್ಬರಗಳು ಇತ್ತೋ ಅಷ್ಟೇ ಪ್ರಮಾಣನ ಬೆಳೆ ಕಟಾವು ಮಾಡಿದಾಗಲೂ ಮಣ್ಣಿನಲ್ಲಿ ಇರೋ ರೀತಿ ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ನಮ್ಮ ಅಧ್ಯಯನದಲ್ಲಿ ಕಂಡು ಬಂದಿರೋವಂಥದ್ದು ಅದೇನೆ ಅಂದರೆ, ನಾವು ಬೆಳೆ ಹಾಕೋಕ್ಕೆ ಮುಂಚೆ ಏನಿತ್ತು ಮಣ್ಣಿನ ಪರಿಸ್ಥಿತಿ ಅದನ್ನು ನಾವು ವಿಶ್ಲೇಷಣೆ ಮಾಡಿ ಪಡ್ಕೊಂಡಿರ್ತೀವಿ ಮಾಹಿತಿ. ನಂತರ ಬೆಳೆ ಕಟಾವು ಆದ ನಂತರನೂ ಮತ್ತೆ ಪರೀಕ್ಷೆ ಮಾಡ್ತೀವಿ. ಸೊ ಎರಡರಲ್ಲಿ ತುಂಬ ವ್ಯತ್ಯಾಸ ಏನು ಕಂಡು ಬಂದಿಲ್ಲ. ಹಾಗಾಗಿ ಮಣ್ಣಿನ ಆರೋಗ್ಯಕ್ಕೆ ಯಾವುದೇ ರೀತಿ ಸಮಸ್ಯೆನೂ ಇಲ್ಲಿ ಆಗೋದಿಲ್ಲ. ನಾವು ಜಾಸ್ತಿ ಏನು ಕೊಡಲ್ಲ. ನಾವು ಕೂಡ ನಮ್ಮ ಪ್ರಾತ್ಯಕ್ಷತೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ನರ್ಸರಿನಲ್ಲಿ ಸೋಯಿಂಗ್ ಮಾಡಿದ್ವಿ, 30 ದಿನ ಆದ ನಂತರ ನಾಟಿ ಮಾಡಿದ್ವಿ. ಹಂಗೆ ಮಾಡಿ ಮತ್ತೆ ಸ್ಪೇಸಿಂಗು ಕರೆಕ್ಟಾಗಿ ಮೇಂಟೈನ್ ಮಾಡೋದಾಗುತ್ತೆ. ಡ್ರಿಪ್ಪನ್ನು ಕರೆಕ್ಟಾಗಿ ಕೊಡ್ತೀವಿ, ಮಣ್ಣಿಂದು ಗುಣಲಕ್ಷಣ ನೋಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಎಷ್ಟು ದಿನಗಳ ಅಂತರದಲ್ಲಿ ನೀರನ್ನು ಕೊಡಬೇಕು ಹನಿ ನೀರಾವರಿ ಮೂಲಕ ಅನ್ನೋದನ್ನು ಕೊಡೋದ್ರಿಂದ ಆ ರೀತಿ ಮಣ್ಣಿನ ಆರೋಗ್ಯನೂ ಕೂಡ ಇಲ್ಲಿ ಕಾಪಾಡ್ದಂಗೆ ಆಗುತ್ತೆ. ಈ ಕಾರ್ಯಕ್ರಮ ಕೇಳೋಂಥ ರೈತರು ಯಾರಾದರೂ ಈ ರಸಾವರಿ ಪದ್ಧತಿಯಲ್ಲಿ ಈ ಥರ ಬೆಳೆನ ಬೆಳಿಬೇಕಂದಾಗ ಯಾವ ರೀತಿ ಇಳುವರಿ ನಿರೀಕ್ಷೆ ಮಾಡ್ಬೋದು ಬೆಳೆದ್ರೆ? ಇಳುವರಿ ಮಾಮೂಲು ಬೆಳೆಯೋದಕ್ಕಿಂತಲೂ ಒಂದು 15-20% ಹೆಚ್ಚಿನದಾಗಿ ಇಳುವರಿ ಪಡ್ಕೋಬೋದು. ಮತ್ತು ಇನ್ನೊಂದು ನಾವು ಮುಖ್ಯವಾಗಿ ನಾನು ಹೇಳೋಕೆ ಏನು ಬಯಸ್ತೀನಿ ಅಂದರೆ, ನಾನು ಹೇಳಿದೆ ಶಿಫಾರಸು ಮಾಡಿದಂಥ ಗೊಬ್ಬರಗಳನ್ನ 100%, 75%, 50% ನಾವು ಕೊಟ್ಟಿದ್ವಿ ಅಂತ. ಬಟ್ ನಮಗಿಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂದರೆ, ನೀವು 100% ಮತ್ತು 75% ಕೊಟ್ಟಾಗ ಇಳುವರಿ ಜಾಸ್ತಿ ವ್ಯತ್ಯಾಸ ಕಂಡು ಬಂದಿಲ್ಲ ನಮಗೆ. ಮತ್ತೆ ನೀವು ಶೇಕಡ 75% ಕೊಟ್ಟಾಗ ನಿಮಗೆ 25% ಅಷ್ಟು ರಸಗೊಬ್ಬರಗಳ ಖರ್ಚು ಕಡಿಮೆ ಆಗುತ್ತೆ. ಆ ರೀತಿನಲ್ಲಿ ನಮ್ದೇನು ಲಾಭ ವೆಚ್ಚದ ಅನುಪಾತ ಅಂತೀವಲ್ಲ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನೀವು 100 ಕೆಜಿ ಕೊಡೋ ಕಡೆ ಬರೀ 75 ಕೆಜಿ ಕೊಟ್ಟೇನೆ ನಿಮ್ ಬೆಳೆ ತಗೋಬಹುದು, ಒಳ್ಳೆ ಗುಣಮಟ್ಟದ ಬೆಳೆ ತಗೋಬಹುದು, ಜಾಸ್ತಿ ವ್ಯತ್ಯಾಸ ಕಂಡು ಬಂದಿಲ್ಲ. ಆದ್ರೆ ಏನಪ್ಪ ಅಂದ್ರೆ 10 ದಿನಗಳ ಅಂತರ ಯಾಕೆ ನಾವು ಶಿಫಾರಸ್ ಮಾಡಿದ್ವಿ ಅಂದ್ರೆ 7 ದಿನಗಳ ಅಂತರದಲ್ಲಿ ನೀವು ರಸಾವರಿ ಕೊಡ್ಬೇಕು ಅಂದ್ರೆ ಸ್ವಲ್ಪ ಲೇಬರ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ನಾವು 10 ದಿನಗಳ ಅಂತರ ಸೂಕ್ತ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಖರ್ಚು ಕಡೆನೂ ನಾವು ಗಮನ ಹರಿಸ್ಬೇಕಾಗುತ್ತೆ. ರೈತರ ದೃಷ್ಟಿಕೋನದಿಂದ ನೋಡೋದಾದ್ರೆ ಆದಷ್ಟು ನಾವು ಖರ್ಚು ಕಡಿಮೆ ಮಾಡಿ ಹೆಂಗ್ ಜಾಸ್ತಿ ಇಳುವರಿ ಪಡ್ಕೋಬಹುದು ಅನ್ನೋದೇ ನಾವು ಗಮನ ಹರಿಸ್ಬೇಕಾದಂತ ಪ್ರಮುಖ ಅಂಶ ಆಗಿರುತ್ತಲ್ಲ. ಹಂಗಾಗಿ 7 ದಿನಗಳ ಅಂತರಕ್ಕಿಂತಲೂ 10 ದಿನಗಳ ಅಂತರ ಸೂಕ್ತ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಈಗ 10 ದಿನಗಳ ಅಂತರ ಅಂದ್ರೆ 3 ತಿಂಗಳಿಗೆ ಕನಿಷ್ಠ ಅಂದ್ರೆ 9 ಬಾರಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಖರ್ಚೇನು ಜಾಸ್ತಿ ಬರೋದಿಲ್ವಾಗಿದ್ರೆ? ಖರ್ಚೇನ್ ಬರುತ್ತೆ, ನಿಮ್ಗೇನು ರಸಗೊಬ್ಬರ ಮಿಕ್ಸ್ ಮಾಡ್ಬೇಕು ಒಂದ್ ಬಕೆಟ್ ಅಲ್ಲಿ, ಅದನ್ನ ರೈತರೇ ಮಾಡ್ತಾರೆ ಅಲ್ವಾ. ವೆಂಚುರಿ ಸಿಸ್ಟಮ್ ಇಟ್ಟು ಆನ್ ಮಾಡಿದ್ರೆ ಅದನ್ನು ರೈತರೇ ಮಾಡ್ತಾರೆ, ಅದಕ್ಕೆ ನಿಮಗೆ ಲೇಬರ್ ಬೇಕಾಗೋದಿಲ್ಲ. ನಿಮಗೇನು ನಾಟಿ ಮಾಡೋದಕ್ಕೆ ಜನ ಬೇಕು, ಆಮೇಲೆ ಕಟಾವ್ ಮಾಡೋದಕ್ಕೆ ಬೇಕು. ಅದು ಬಿಟ್ಟು ಎಕ್ಸ್ಟ್ರಾ ಲೇಬರ್ ಅಂದ್ರೆ ತೀರಾ ನೀವು ಲೇಬರ್ ಆಳಿಟ್ಟೇ ಮಾಡಿಸ್ತೀವಿ ಅಂದ್ರೆ 1-2 ಲೇಬರ್ ಆದ್ರೆ ಸಾಕು, ಅದಕ್ಕೂ ಜಾಸ್ತಿ ನಿಮಗೇನು ಬೇಕಾಗಲ್ಲ. ಒಟ್ಟು 9 ಸ್ಪ್ಲಿಟ್ ಡೋಸಸ್ ಅಲ್ಲಿ ನಾವು ಕೊಟ್ಟಿರೋದು, ಅಂತ ಏನು ವ್ಯತ್ಯಾಸ ಕಂಡು ಬರೋದಿಲ್ಲ. ಒಟ್ಟಾರೆಯಾಗಿ ಕೊನೆಯದಾಗಿ ನಮ್ಮ ರೈತ ಬಾಂಧವರು ಈ ತರ ರಸಾವರಿ ಪದ್ಧತಿಯಲ್ಲಿ ಬೆಳೆಗಳನ್ನ ಬೆಳೆದಾಗ ಎಷ್ಟು ಅನುಕೂಲ ಅಂತ ಹೇಳ್ತಾರೆ? ಈಗ ನೋಡಿ, ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವಂತ ದೇಶ ಚೀನಾ ದೇಶ, ಅದನ್ನ ಬಿಟ್ಟರೆ 2ನೇ ಸ್ಥಾನದಲ್ಲಿರುವಂತದ್ದು ನಮ್ಮ ಭಾರತ ದೇಶ. ಆ ಭಾರತ ದೇಶದ ಬಂದ್ರೆ ಅತಿ ಹೆಚ್ಚು ಈರುಳ್ಳಿ ಬೆಳೆಯೋದು ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರ ಬಿಟ್ಟರೆ 2ನೇ ಸ್ಥಾನದಲ್ಲಿರೋದು ನಮ್ ಕರ್ನಾಟಕನೇ. ಆದ್ರೆ ನಮ್ ಕರ್ನಾಟಕದಲ್ಲಿ ನಾವೇನ್ ಮಾಡ್ತಿದೀವಿ, ಮಾಮೂಲಿ ಹಳೆ ಕಾಲದಿಂದ ನಾವ್ ಹೆಂಗ್ ಬೆಳೆ ಬೆಳ್ಕೊಂಡು ಬರ್ತಿದ್ವೋ ಅದೇ ಪದ್ಧತಿಯಲ್ಲಿ ಬೆಳೀತಾ ಇದೀವಿ. ಹಂಗಾಗಿ ಏನಾಗಿದೆ, ನಮಗೆ ಆ ಉತ್ಪಾದಕತೆ, ಬೆಳೆ ಉತ್ಪಾದಕತೆ ಅನ್ನೋದೇನಿದೆಯಲ್ಲ ತುಂಬಾ ಕಡಿಮೆ ಇದೆ. ನ್ಯಾಷನಲ್ ಆವರೇಜ್ಗಿಂತಲೂ ನಮ್ಮ ರಾಜ್ಯದ್ದು ಉತ್ಪಾದಕತೆ ತುಂಬಾ ಕಡಿಮೆ ಆಗಿದೆ. ಕಾರಣ ಇಷ್ಟೇನೆ, ಇಲ್ಲಿ ಸರಿಯಾದ ಮಾಹಿತಿ ಇಲ್ಲ, ಮಳೆ ಸರಿಯಾದ ಟೈಮಿಗೆ ಬರೋದಿಲ್ಲ, ರೈತರಿಗೆ ತುಂಬಾ ಸಮಸ್ಯೆಗಳಿದೆ. ಇವೆಲ್ಲ ಕಾರಣಗಳಿಂದ ನಾವು ಕರೆಕ್ಟಾಗಿ ನಾವು ಹಾಕಿದಷ್ಟು ಖರ್ಚು ಬೆಳೆ ನಮಗೆ ಇಷ್ಟು ಬೆಳೆ ನಮ್ಮ ಕೈಗೆ ಸೇರುತ್ತೆ ಅನ್ನೋಂಥ ಗ್ಯಾರಂಟಿನೇ ಇಲ್ಲ. ಆದರೆ ಈ ರಸಾವರಿ ಪದ್ಧತಿಯಲ್ಲಿ ಎಲ್ಲಾನು ನಮ್ಮ ಕಂಟ್ರೋಲಲ್ಲೇ ಇರುತ್ತೆ, ಎಲ್ಲಾನು ನಮ್ಮ ಕಂಟ್ರೋಲ್ ಇರುತ್ತೆ. ಕಡಿಮೆ ನೀರಿರುವಂಥ ರೈತ ಕೂಡ ಇದನ್ನ ಮಾಡಬಹುದು. ಮತ್ತೆ ಗೊಬ್ಬರಗಳನ್ನ ಎಲ್ಲಾನು ನಾವು ಕಡಿಮೆ ಅಂದ್ರೆ 100%, 100% ಕೊಡೋ ಬದಲು 75% ಕೊಟ್ಟು ಕೂಡ ನಾವು ಅಷ್ಟೇ ಇಳುವರಿ ಪಡ್ಕೋಬಹುದು, ಅಂತ ವ್ಯತ್ಯಾಸ ಏನು ಕಂಡು ಬರೋದಿಲ್ಲ. ಸೊ ಈ ಎಲ್ಲಾ ರೀತಿನಲ್ಲಿ ನೋಡ್ಕೊಂಡಾಗ ಮಾಮೂಲಿ ಪದ್ಧತಿಗಿಂತಲೂ ಯಾರೆಲ್ಲ ಡ್ರಿಪ್ ಸಿಸ್ಟಮ್ನ ಅಳವಡಿಕೆ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಈ ಪದ್ಧತಿ ಅಳವಡಿಸ್ಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಮೋರವರ್ ಈಗ ತೋಟಗಾರಿಕಾ ಇಲಾಖೆಯವರು ಸಬ್ಸಿಡಿ ಕೊಡ್ತಾರೆ, ಡ್ರಿಪ್ ಸಿಸ್ಟಮ್ ಮಾಡ್ಕೊಳ್ಳೋರಿಗೆ 90% ಸಬ್ಸಿಡಿ ಕೊಡ್ತಾರೆ ಅವರು. ಹಂಗಿದ್ದಾಗ ನಾವು ಜಾಸ್ತಿ ಖರ್ಚು ಮಾಡೋವಂಥದ್ದು ಏನೂ ಇರಲ್ಲ ರೈತರಿಗೆ. 1 ಟೈಮ್ ಇನ್ವೆಸ್ಟ್ಮೆಂಟ್ ಹಾಕ್ಕೊಂಡ್ರು ಅಂದ್ರೆ ಒಂದು 10 ವರ್ಷ ಅವ್ರಿಗೆ ಏನೂ ತೊಂದರೆನೇ ಇಲ್ಲ. ಮತ್ತೆ ಈರುಳ್ಳಿ ಒಂದೇ ಬೆಳಿಬೇಕಂತೇನೂ ಇಲ್ಲ, ಬೇರೆ ಬೆಳೆಗೂ ಅವರು ಮಾಡ್ಕೋಬಹುದು, ಅದೇ ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಅಲ್ಲಿ ಬೇರೆ ಬೆಳೆನೂ ಬೆಳ್ಕೋಬಹುದು. ಹಂಗಾಗಿ ಎಲ್ಲಾ ರೀತಿನಲ್ಲೂ ನಾವು ಹಳೆ ಪದ್ಧತಿಗಿಂತಲೂ ಇದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ರೈತ ಬಾಂಧವರು ಇದು ಒಳ್ಳೆ ಪದ್ಧತಿ, ಇದರಿಂದ ಸಾಕಷ್ಟು ಅನುಕೂಲ ಇದೆ ಅಂತ ಹೇಳಿದ್ರಿ, ಇದನ್ನೇನಾದರೂ ರೈತರ ಜಮೀನುಗಳಲ್ಲಿ ಪ್ರಾತ್ಯಕ್ಷಗಳು ಮಾಡಿ ಅವ್ರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಅಥವಾ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ಇದ್ರ ಬಗ್ಗೆ ತರಬೇತಿ ಕೊಡುವಂತ ಕಾರ್ಯಕ್ರಮಗಳು ಏನಾದರೂ ಅಂದ್ಕೊಂಡಿದ್ರಾ? ತರಬೇತಿ ಅಂದ್ರೆ ನಾವು ಡೈರೆಕ್ಟ್ ಆಗಿ ಇದ್ರ ಬಗ್ಗೆನೆ ತರಬೇತಿ ಅಂತ ಇನ್ನೂ ಕೊಡ್ಲಿಲ್ಲ. ಯಾಕಂದ್ರೆ ನಮ್ದು ರಿಸರ್ಚ್ ಡೆಮಾನ್ಸ್ಟ್ರೇಷನ್ ಆಗಿದ್ರಿಂದ ಫಸ್ಟ್ ನಮ್ಮಲ್ಲಿ ಮಾಡಿದೀವಿ, ಈಗ ಅದರ ಫಲಿತಾಂಶ ನಮ್ಗೆ ಸಿಕ್ಕಿದೆ. ಇನ್ನು ಮುಂದೆ ನಾವು ಖಂಡಿತ ಅದ್ರ ಬಗ್ಗೆ ಈರುಳ್ಳಿ ಯಾರೆಲ್ಲ ಬೆಳೀತಾರೋ ಅವರೆಲ್ಲರಿಗೂ ಕೂಡ ಇದ್ರ ಖಂಡಿತ ಮಾಹಿತಿ ನಾವು ತಿಳಿಸ್ತೀವಿ. ಮತ್ತೆ ಇದಕ್ಕೆ ಮುಂಚೆ ಬೆಳೆ ಇದ್ದಾಗ ನಮ್ಮಲ್ಲಿ ನಮ್ಮ ಫಾರಂ ಅಲ್ಲಿ ಬೆಳೆ ಇದ್ದಾಗ ಕೂಡ ನಮ್ಮಲ್ಲಿ ಬಂದಂತ ತರಬೇತಿಗೆ ಬಂದಂತ ರೈತ ಬಾಂಧವರನ್ನ ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಡೈರೆಕ್ಟ್ ಆಗಿ ಅಲ್ಲಿ ಪ್ರತ್ಯಕ್ಷತೆಯನ್ನ ತೋರಿಸಿ ಮಾಹಿತಿ ಕೊಟ್ಟಿದ್ದು ಇದೆ. ನೋಡಿ, ತರಬೇತಿ ಕಾರ್ಯಕ್ರಮ ಅಂತ ನಾವು ಮಾಡಿಲ್ಲ, ರಸಾವರಿ ಪದ್ಧತಿ ಅಂತಾನೆ ತರಬೇತಿ ಇನ್ನೂ ಮಾಡಿಲ್ಲ, ಇನ್ನು ಮುಂದೆ ಕೈಗೊಳ್ಳುತ್ತೇವೆ ಖಂಡಿತ. ಈಗ ಈ ರಸಾವರಿ ಪದ್ಧತಿ ಅಳವಡಿಸ್ಕೊಂಡಂತ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಮೇಡಮ್? ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡಬಹುದು ಮೊದಲನೇದಾಗಿ, ಇಲ್ಲ ಅಂದ್ರೆ ನಮ್ಮ ಫೋನ್ ನಂಬರು, ವಾಟ್ಸ್ಆಪ್ ಗ್ರೂಪ್ ಗಳಿದೆ ನಮ್ದು, ಕೆವಿಕೆ ಚಿತ್ರದುರ್ಗ ಅಂತ ವಾಟ್ಸ್ಆಪ್ ಗ್ರೂಪ್ ಇದೆ, ನಮ್ದು ಫೇಸ್ಬುಕ್ ಇದೆ ಕೆವಿಕೆ ಚಿತ್ರದುರ್ಗ ಅಂತ, ಮತ್ತೊಂದು ವೆಬ್ಸೈಟ್ ಇದೆ kvkct.uhs.edu.in ಅಂತ. ಈ ಎಲ್ಲಾದ್ರ ಮೂಲಕನೂ ಅವರು ತಮ್ಮ ಇರುವಂತ ಕ್ವೈರೀಸ್ನ ಅದ್ರಲ್ಲಿ ಹಾಕ್ಬೋದು, ಅದಕ್ಕೆ ನಾವು ಅದನ್ನ ಅಟೆಂಡ್ ಮಾಡ್ತೇವೆ. ನಮ್ಮಲ್ಲಿ ವಿಜ್ಞಾನಿಗಳು ಎಲ್ಲರೂ ಸೇರ್ಕೊಂಡು ಅದನ್ನ, ಯಾರು ಸೂಕ್ತ ವಿಜ್ಞಾನಿಗಳು ಅದಕ್ಕೆ ಪ್ರತಿಕ್ರಿಯೆನ ನೀಡ್ತಾರೆ. ಈಗಾಗಲೇ ಸುಮಾರು ಜನ ನಮ್ಮಲ್ಲಿ ಫೇಸ್ಬುಕ್ಗೂ ಮತ್ತೆ ವಾಟ್ಸಪ್ ಗ್ರೂಪ್ ಅಲ್ಲಂತೂ ಸುಮಾರು ಜನ ರೈತರಿದ್ದಾರೆ. ನಮ್ದೇ ಆದಂತ ಒಂದು ಡಾಟಾ ಬೇಸ್ ಇದೆ ನಮ್ಮಲ್ಲಿ ಈರುಳ್ಳಿ ಬೆಳೆಗಾರರು, ಮತ್ತೆ ನಮ್ಮಲ್ಲಿ ಮಣ್ಣು ನೀರು ಪರೀಕ್ಷೆಗೆ ಬಂದಂತವರು ಸುಮಾರು ಜನ ನೋಡಿದ್ರೆ ಒಂದು 30-40% ಎಲ್ಲರೂ ಈರುಳ್ಳಿ ಬೆಳೆಗಾರರೇ ಇದ್ದಾರೆ. ಸೊ ಅವ್ರದ್ದೆಲ್ಲರದು ಮಾಹಿತಿ ನಮ್ಮ ಹತ್ರ ಇದೆ ಅಂತವ್ರಿಗೆಲ್ಲರಿಗೂ ನಾವು ಮಾಹಿತಿನ ವಾಟ್ಸಪ್ ಮೂಲಕನೋ ಅಥವಾ ಮೆಸೇಜ್ ಮಾಮೂಲಿ ಆರ್ಡಿನರಿ SMS ಮೂಲಕನೋ ಮಾಹಿತಿನ ತೀರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಯಾರಾದರೂ ಫೋನ್ ಮಾಡಿ ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ರಿ. 9110-82-7049. ಇದು BN ಗೀತಕುಮಾರಿ ಮೇಡಮ್ ಅವರ ಮೊಬೈಲ್ ಸಂಖ್ಯೆ 9110-82-7049. ಬಹಳ ಸಂತೋಷ ಮೇಡಮ್. ಇದುವರೆಗೂ ಈರುಳ್ಳಿ ಬೆಳೆಯಲ್ಲಿ ರಸಾವರಿ ಪದ್ಧತಿ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಟ್ರಿ. ಈ ಎಲ್ಲ ಅನುಕೂಲಗಳು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಿಮಗೂ ಕೂಡ ಧನ್ಯವಾದಗಳು ಸರ್, ಇಷ್ಟೊತ್ತು ಬಹಳ ಪೇಷನ್ಸ್ ಇಂದ ನಮ್ಮ ಎಲ್ಲ ಪ್ರಾತ್ಯಕ್ಷತೆ ಕುರಿತಂತೆ ಸಾಕಷ್ಟು ಮಾಹಿತಿನ ಪಡ್ಕೊಂಡಿದ್ದೀರ. ಇದನ್ನ ಅಳವಡಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ತಪ್ಪದೆ ದಯಮಾಡಿ ಈ ನಂಬರಲ್ಲಿ ಫೋನ್ ಮಾಡಿ ಮಾಹಿತಿನ ಪಡ್ಕೊಳ್ಳಿ. ಯಾವುದೇ ಸಮಯದಲ್ಲಾದ್ರೂ ಕಾಲ್ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಇಲ್ಲ, ಇಲ್ಲಿ ಹಿರಿಯೂರ್ಗೆ ಎಲ್ಲಾದ್ರೂ ಬಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರಂನಲ್ಲಿ ನಮ್ಮ ಕಚೇರಿ ಇದೆ, ಅಲ್ಲಿಗೆ ಬಂದಾದ್ರೂ ಭೇಟಿ ಮಾಡಿ. ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕೋ ಪ್ರತಿಯೊಂದು ಮಾಹಿತಿನೂ ಇಲ್ಲಿ, ಸುಮಾರು ಜನ ವಿಜ್ಞಾನಿಗಳಿದ್ದೀವಿ ಇಲ್ಲಿ, ಎಲ್ಲರೂ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ನಿಮ್ಗೆ ಒಳ್ಳೆಯ ರೀತಿಯ ಉತ್ತಮವಾದಂತ ಪ್ರತಿಕ್ರಿಯೆ ಖಂಡಿತ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಇದುವರೆಗೂ ಈರುಳ್ಳಿ ಬೆಳೆಯಲ್ಲಿ ರಸಾವರಿ ಪದ್ಧತಿ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ BN ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242. ಇದೀಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವನ ಪಾದ ಸೇರುವಲ್ಲಿಗೆ ಚದ್ರಿದರೆ ಶಿವನ ಪಾದ ಸೇರುವಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವನ ಪಾದ ಸೇರುವಲ್ಲಿಗೆ ಚದ್ರಿದರೆ ಶಿವನ ಪಾದ ಸೇರುವಲ್ಲಿಗೆ ಶಿವನ ಪಾದ ಸೇರುವಲ್ಲಿಗೆ ತೋಟದೊಳಗಳ ಮಲ್ಲಿಗೆ ನೀ ದಾಟದಿರು ಮಲ್ಲಿಗೆ ದಾಟಿದರೆ ಶಿವನ ಪಾದ ಸೇರು ಮಲ್ಲಿಗೆ ಹಳ್ಳದೊಳಗಳ ಮಲ್ಲಿಗೆ ನೀ ಅಳದಿರು ಮಲ್ಲಿಗೆ ನೀ ಅಲ್ಲಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀ ಅಲ್ಲಿದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ನೀ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಪಾದೊಳಗಲ ಮಲ್ಲಿಗೆ ನೀ ಹಬ್ಬದಿರು ಮಲ್ಲಿಗೆ ನೀ ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ ದಿಪ್ಪದೊಳಗಲ ಮಲ್ಲಿಗೆ ನೀ ಹಬ್ಬದಿರು ಮಲ್ಲಿಗೆ ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ ಬೆಟ್ಟದ ಮೇಲಿನ ಮಲ್ಲಿಗೆ ನೀ ಬೆಳೆಯದಿರು ಮಲ್ಲಿಗೆ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ ನೀ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ನೀ ಚದರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಚದರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಬಳಕಿದರೆ ಶಿವನ ಪಾದ ಸೇರು ಮಲ್ಲಿಗೆ ಬಾಗಿಲೊಳಗಲ ಮಲ್ಲಿಗೆ ನೀ ಬಳಕತೀರು ಮಲ್ಲಿಗೆ ನೀ ಬಳಕಿದರೆ ಶಿವನ ಪಾದ ಸೇರು ಮಲ್ಲಿಗೆ ಬೆಳ್ಳಿಯಂತಹ ಮಲ್ಲಿಗೆ ನೀ ಬೆಳೆಯದಿರು ಮಲ್ಲಿಗೆ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ ನೀ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ನೀ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ ಚದ್ರಿದರೆ ಶಿವನ್ನ ಪಾದ ಸೇರು ಮಲ್ಲಿಗೆ ನೀ ಚದ್ರಿದರೆ ಶಿವನ್ನ ಪಾದ ಸೇರು ಮಲ್ಲಿಗೆ ನೀ ಚದ್ರಿದರೆ ಶಿವನ್ನ ಪಾದ ಸೇರು ಮಲ್ಲಿಗೆ ಚದ್ರಿದರೆ ಶಿವನ್ನ ಪಾದ ಸೇರು ಮಲ್ಲಿಗೆ ಚದ್ರಿದರೆ ಜನಪದ ಗೀತೆಯನ್ನು ಕೇಳ್ಬಂದ್ರಿ. ಇದೀಗ ಕೇಳೋಣ ರೈತರಿಗೆ ಸಲಹೆ. ಪ್ರಸ್ತುತ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಪೂರ್ವ ಉಳುಮೆ ಕಾರ್ಯ ಮುಗಿದಿದ್ದಲ್ಲಿ ಮಣ್ಣಿನ ತೇವಾಂಶದ ಹದ ನೋಡಿ ನೆಲಗಡಲೆ ಅಂದರೆ ಶೇಂಗಾ ಬಿತ್ತನೆ ಮಾಡಬಹುದಾಗಿದೆ. ನೆಲಗಡಲೆ ಒಂದು ಪ್ರಮುಖ ದ್ವಿದಳ ಎಣ್ಣೆಕಾಳು ಬೆಳೆಯಾಗಿದ್ದು ಎಲ್ಲ ರೀತಿಯ ಹವಾಗುಣಕ್ಕೂ ಹೊಂದಿಕೊಳ್ಳುವ ಗುಣ ಹೊಂದಿದ್ದು ಎಲ್ಲ ರೀತಿಯ ಮಣ್ಣಿನಲ್ಲೂ ಬೆಳೆಯಬಹುದಾಗಿದೆ. ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ಆಯಾ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತಹ ತಳಿಗಳ ಆಯ್ಕೆಯನ್ನು ರೈತರು ಅಳವಡಿಸಿಕೊಂಡಲ್ಲಿ ಉತ್ತಮ ಇಳುವರಿಯ ಜೊತೆಗೆ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಇನ್ನು ಬಿತ್ತನೆ ಕಾಲ ಅಂದರೆ ಮುಂಗಾರು ಮಳೆಯಾಶ್ರಿತ ನೆಲಗಡಲೆಯನ್ನು ಮೇ ತಿಂಗಳ ಎರಡನೇ ವಾರದಿಂದ ಜುಲೈ ತಿಂಗಳ ಎರಡನೇ ವಾರದೊಳಗೆ ಬಿತ್ತನೆ ಮಾಡಬಹುದು. ಇನ್ನು ಶೇಂಗಾ ಬೆಳೆಯಲ್ಲಿ ಸುಧಾರಿತ ತಳಿಗಳ್ಯಾವಪ್ಪ ಅಂದರೆ TMV 2, GPBD 4 ಮತ್ತು 5, G 252, K 6. ಪ್ರಮಾಣಿತ ಬಿತ್ತನೆ ಬೀಜವನ್ನು ಪ್ರತಿ 3 ಹಂಗಾಮಿನಲ್ಲೊಮ್ಮೆ ಬಳಸಬೇಕು. ಪ್ರಮಾಣಿತ ಬಿತ್ತನೆ ಬಳಸಿದ ಮಾದರಿ ಬೆಳೆ ತಾಕಿನಿಂದ ಬಿತ್ತನೆ ಬೀಜದ ಆಯ್ಕೆಯನ್ನು ಮಾಡಿಕೊಳ್ಬೇಕು. ಇನ್ನು ಬಿತ್ತನೆ ಸಮಯದಲ್ಲಿ ರೈತರು ಬೀಜೋಪಚಾರ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಬೀಜ ಬಿತ್ತನೆ ಮಾಡುವ ಮೊದಲು ಪ್ರತಿ ಕಿಲೋಗ್ರಾಂ ನೆಲಗಡಲೆ ಬೀಜಕ್ಕೆ 2.5 ಗ್ರಾಂ ಥೈರಂ ಪುಡಿಯನ್ನು ಬೆರೆಸಿ ನೆರಳಿನಲ್ಲಿ ಒಣಗಿಸಬೇಕು. ನಂತರ 1 ಎಕರೆ ಬಿತ್ತನೆ ಬೀಜಕ್ಕೆ 150 ಗ್ರಾಂ ರೈಜೋಬಿಯಂ ಮತ್ತು 400 ಗ್ರಾಂ PSB ಜೈವಿಕ ಗೊಬ್ಬರಗಳನ್ನು ಅಂಟು ದ್ರಾವಣ ಬಳಸಿ ಉಪಚರಿಸಿ ಬಿತ್ತನೆ ಮಾಡಬೇಕು. ಗೊಣ್ಣೆ ಹುಳು ಅಥವಾ ಗೆದ್ದಲು ಹುಳುಗಳ ಬಾಧೆ ಇದ್ದಲ್ಲಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 15 ಮಿಲಿ ಕ್ಲೋರೋಪರಿಪಾಸನ್ನ ಬೀಜಕ್ಕೆ ಹಾನಿಯಾಗದಂತೆ ಲೇಪಿಸಿ ಬಿತ್ತನೆ ಮಾಡಬೇಕು. ಬೀಜೋಪಚಾರದ ಸಮಯದಲ್ಲಿ ಮೊದಲು ಕೀಟನಾಶಕದಿಂದ ಉಪಚರಿಸಿ ನಂತರ ಜೈವಿಕ ಗೊಬ್ಬರದಿಂದ ಉಪಚರಿಸಬೇಕು. ಇನ್ನು ಪ್ರತಿ ಎಕರೆಗೆ 45 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್, ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬಿತ್ತನೆ ಮಾಡಬೇಕು. ಶೇಂಗಾ ಬೆಳೆಯಲ್ಲಿ 4-6 ಸಾಲಿಗೆ ಒಂದು ಸಾಲು ತೊಗರಿ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆದುಕೊಳ್ಬಹುದು. ಶೇಂಗಾ ಬೆಳೆ ಬಿತ್ತನೆ ಮಾಡುವಾಗ ಕೊತ್ತಂಬರಿ, ಹೆಸರು, ಅಲಸಂದೆ, ಉದ್ದು, ನವಣೆ, ಸಾಸಿವೆ ಬೆಳೆಗಳನ್ನು ಶೇಂಗಾ ಸಾಲಿನಲ್ಲಿಯೇ ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಉತ್ಪಾದಕತೆ ಮತ್ತು ಆದಾಯವನ್ನು ಹೆಚ್ಚು ಮಾಡಿಕೊಳ್ಬಹುದು. ಭೂಮಿಯನ್ನು ಚೆನ್ನಾಗಿ ಹದ ಮಾಡಿದ ನಂತರ ಶಿಫಾರಸು ಮಾಡಿದ 4 ಟನ್ ಸಾವಯವ ಗೊಬ್ಬರವನ್ನು ಬಿತ್ತನೆಗೆ 2-3 ವಾರ ಮೊದಲು ಕೊಡಬೇಕಾಗತ್ತೆ. ಹಾಗೂ ರಾಸಾಯನಿಕ ಗೊಬ್ಬರಗಳಾದ 10 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ, 10 ಕಿಲೋಗ್ರಾಂ ಪೊಟ್ಯಾಷನ್ನ ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗುತ್ತೆ. ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಹಾಗೂ 4 ಕಿಲೋಗ್ರಾಂ ಬೋರಾಕ್ಸ್ ಅನ್ನ ಸಾವಯವ ಗೊಬ್ಬರದೊಂದಿಗೆ ಮಿಶ್ರ ಮಾಡಿ ಬಿತ್ತುವ ಸಂದರ್ಭದಲ್ಲಿ ಎರಚಬೇಕಾಗುತ್ತೆ. ಸಾಮಾನ್ಯವಾಗಿ ರೈತರು ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಆದರೆ ಎಣ್ಣೆಕಾಳು ಬೆಳೆಯಾದ ನೆಲಗಡಲೆಗೆ ಕ್ಯಾಲ್ಸಿಯಂ ಮತ್ತು ಗಂಧಕದ ಅವಶ್ಯಕತೆ ಅಗತ್ಯವಾಗಿರುವುದರಿಂದ ರೈತ ಬಾಂಧವರು ಇತರೆ ಗೊಬ್ಬರಗಳ ಜೊತೆಗೆ ಜಿಪ್ಸಮ್ ಅನ್ನ ಬೆಳೆಗೆ ಪೂರೈಸುವುದು ಅತ್ಯವಶ್ಯಕವಾಗಿದೆ. ಇದರಿಂದ ಕಾಯಿ ಗಟ್ಟಿಯಾಗುವಿಕೆ, ಎಣ್ಣೆ ಅಂಶ ಜಾಸ್ತಿಯಾಗುವುದರಿಂದ ಜೊಳ್ಳು ಬೀಜಗಳು ಕಡಿಮೆಯಾಗಿ 18-20% ಇಳುವರಿಯನ್ನ ಹೆಚ್ಚಾಗಿ ಪಡೆದುಕೊಳ್ಳಬಹುದು. ಬಿತ್ತನೆ ಸಮಯದಲ್ಲಿ ಎಕರೆಗೆ 2 ಕ್ವಿಂಟಲ್ ಜಿಪ್ಸಮ್ ಅನ್ನ ಸಾಲಿನ ಮಧ್ಯೆ ಹಾಕಬೇಕು, ಅಥವಾ ಎಡೆ ಕುಂಟೆ ಒಡೆಯುವ ಸಂದರ್ಭದಲ್ಲಿ 2 ಸಾಲುಗಳ ಮಧ್ಯೆ ಹಾಕಿ ಎಡೆ ಕುಂಟೆ ಒಡೆಯುವುದರಿಂದ ಹೆಚ್ಚು ಅನುಕೂಲವಾಗುತ್ತೆ. ಮೂಟೆ ಲೆಕ್ಕದಲ್ಲಿ ರಸಗೊಬ್ಬರ ಬಳಸದೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರವನ್ನು ಬಳಸಬೇಕು. ರಸಗೊಬ್ಬರಗಳನ್ನು ಅಧಿಕೃತ ಮಾರಾಟಗಾರರಿಂದ ನಿಗದಿತ ಬಿಲ್ ಪಡೆದು ಖರೀದಿಸಬೇಕು. ಶೇಂಗಾ ಬೆಳೆಯಲ್ಲಿ ಸಾಕಷ್ಟು ಕಳೆ ಬೀಳುವಂತಹ ಸಂದರ್ಭ ಇದೆ. ಈ ಕಳೆಯನ್ನು ಹತೋಟಿ ಮಾಡಲಿಕ್ಕೆ ಬಿತ್ತಿದ ದಿವಸ ಅಥವಾ ಮಾರನೇ ದಿವಸ ಎಕರೆಗೆ 1 ಲೀಟರ್ ಅಲಾಕ್ಲೋರ್ 50 EC ಅಥವಾ ಮೆಟಲ್ ಕ್ಲೋರ್ 50 EC ಕಳೆನಾಶಕವನ್ನು 30 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವುದನ್ನು ಗಮನಿಸಬೇಕಾಗುತ್ತೆ. ಇನ್ನು ಇದರಲ್ಲಿ ಎಡೆಕುಂಟೆಯನ್ನು ಬಿತ್ತಿದ 15 ದಿವಸಗಳ ನಂತರ 10 ದಿವಸಗಳ ಅಂತರದಲ್ಲಿ 3 ಬಾರಿ ಕುಂಟೆ ಹಾಯಿಸಬೇಕು. ಯಾವುದೇ ಕಾರಣಕ್ಕೂ ಬಿತ್ತಿದ 45 ದಿವಸಗಳ ನಂತರ ಕುಂಟೆಯನ್ನು ಹಾಯಿಸಬಾರದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ರಿ. ಇನ್ನು ಮತ್ತಿದೀಗ ಮತ್ತೊಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಶಾವಂತಿಗೆ ಗುಂಪುಳ್ಳ ಕೆದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಶಾವಂತಿಗೆ ಗುಂಪುಳ್ಳ ಕೆದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ಮಾತಾಡು ಮಾತಾಡು ಮಲ್ಲಿಗೆ ನೀ ಮಾತಾಡು ಮಾತಾಡು ಮಲ್ಲಿಗೆ ಯಾರು